ಸ್ವಾಮಿ ಲೋಲಿ ಭಕ್ತ ಪ್ರೇಮಿ ಲಾಲಿ ಕಾಮ್ಯ ಜನರ ಕಾಯುವ ಗುರು ಸರ್ವ ಬಹುಮಲಾಲಿ ಇಂದ್ರ ಲಾಲಿ ರಾಘವೇಂದ್ರ ಲಾಲಿ ಸಾಂದ್ರ ಭಕ್ತ ಕುಮುದ ಪೂರ್ಣ ಚಂದ್ರ ಲಾಲಿ ಚರಣು ಲಾಲಿ ನಿಜ ಕರುಣಿ ಲಾಲಿ ಚರಣ ಜನರ ಕಾವ ಕರುಣ ಪೂರ್ಣಲಾಲಿ ದಾಸಲಾಲಿ ನಿಜ ದಾಸಲಾಲಿ ಪ್ರೀತ ಗುರು ಜಗನ್ನಾಥ ವಿಠಲಾಲಿ ಸ್ವಾಮಿ ಲಾಲಿ ಭಕ್ತ ಪ್ರೇಮಿ ಲಾಲಿ ಕಾಮ್ಯ ಜನರ ಕಾಯುವ ಗುರು ಸರ್ವ ಬಹುಮಲಾಲಿ ಲಾಲಿ ಲಾಲಿ.